ಅದು ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳಿಂದ. ಕಳೆದ 13 ವರ್ಷಗಳಲ್ಲಿ ನೀವೇನು ಈ ಕಾರ್ಯಕ್ರಮವನ್ನು ಬೆಳೆಸಿದ್ದೀರಿ, ಸದುಪಯೋಗ ಮಾಡಿಕೊಂಡಿದ್ದೀರಿ, ಮುಂದಿನ ದಿನಗಳಲ್ಲಿ ಸಹಿತ ತಮ್ಮಿಂದ ಇದೇ ಬಗೆಯ ಸಹಕಾರವನ್ನು ಮತ್ತು ಇನ್ನೂ ಹೆಚ್ಚಿನ ಸಹಕಾರವನ್ನು, ಇನ್ನೂ ಹೆಚ್ಚಿನ ಮೆಚ್ಚುಗೆಯನ್ನು, ಇನ್ನೂ ಹೆಚ್ಚಿನ ಪ್ರೀತಿ ವಿಶ್ವಾಸವನ್ನು ನಾವು ಬಯಸ್ತಾ ಇದ್ದೀವಿ. ಮತ್ತು ಹೆಚ್ಚಿನ ಸಂಖ್ಯೆ ಒಳಗೆ ರೈತರು ಈ ಕಾರ್ಯಕ್ರಮವನ್ನು ಉಪಯೋಗ ಮಾಡಿಕೊಳ್ಬೇಕು, ಅದರಿಂದ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಮೇರು ಉದ್ದೇಶ, ಅದು ತಮಗೆಲ್ಲ ಗೊತ್ತಿರುವಂತಹದ್ದು. ಹೊಸ ಹೊಸ ರೈತರು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಇಲ್ಲಿ ಇರುವಂತಹ ತಂತ್ರಜ್ಞಾನವನ್ನು ತಮ್ಮ ದಿನನಿತ್ಯದ ಕೃಷಿ ಚಟುವಟಿಕೆಗಳಲ್ಲಿ ಅನುಷ್ಠಾನಕ್ಕೆ ತಂದ್ರೆ ಇಲ್ಲಿ ತನಕ ಏನು ಕೃಷಿಯೊಳಗೆ ನುಕ್ಸಾನ್ ಅನ್ನುವಂತಹ ಮಾತೇನಿರ್ತಿತ್ತು ಅದು ಸಂಪೂರ್ಣವಾಗಿ ಇಲ್ಲ ಆಗುವಂತಹ ಒಂದು ಅವಕಾಶ ಎಲ್ಲರಿಗೂ ಇದೆ ಅನ್ನುವಂತಹ ವಿಚಾರವನ್ನು ಮತ್ತೆ ತಮ್ಮೆಲ್ಲರಿಗೆ ಮನವರಿಕೆ ಮಾಡಿಕೊಡ್ತಾ, ಇದು ತಮ್ಮ ಅನುಭವ ಕೂಡ ಹೌದು. ಯಾರು ಕಳೆದ ಅನೇಕ ವರ್ಷಗಳಿಂದ ನಮ್ಮ ಜೊತೆಯೊಳಗಿದ್ದೀರಿ, ತಮ್ಮೆಲ್ಲರ ಅನುಭವ ಇದೇ ಆಗಿದೆ. ತಂತ್ರಜ್ಞಾನದ ನಿಖರತೆಯಿಂದಾಗಿ ನಮ್ಮ ಕೃಷಿ ಒಳಗೆ ಏನು ನುಕ್ಸಾನ ಆಗ್ತಾ ಇತ್ತು ಅದು ಶೂನ್ಯಕ್ಕೆ ತಲುಪಿದೆ ಅನ್ನುವಂತಹ ಮಾತನ್ನ ಅನೇಕ ಜನರು ತಾವು ಹೇಳ್ತಾ ಇದ್ದೀರಿ. ಇದು ಮೇಘ ಸಂದೇಶಕ್ಕೆ ಒಂದು ಸಾರ್ಥಕವಾದಂತಹ ಭಾವವನ್ನು ನೀಡುತ್ತದೆ. ಮತ್ತು ಇದೇ ಒಂದು ವಿಷಯ ಸ್ಫೂರ್ತಿಯಾಗಿ, ಪ್ರೇರಣೆಯಾಗಿ ಮುಂದಿನ ದಿನಗಳಲ್ಲಿ ಸಹಿತ ತಮಗೆ ಇದೇ ರೀತಿಯಾದಂತಹ ಒಂದು ಸೇವೆಯನ್ನು ಕೊಡುವುದಕ್ಕೆ ನಮ್ಮಲ್ಲಿ ವಿಶ್ವಾಸವನ್ನು ತುಂಬುತ್ತದೆ. ಆತ್ಮೀಯರೇ, ಕಳೆದ 13 ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ಯವ. ವಾತಾವರಣದೊಳಗಂತೂ ಸಿಕ್ಕಾಪಟ್ಟೆ ಬದಲಾವಣೆಗಳಾಗ್ಯವ. ವಾತಾವರಣದೊಳಗ ತಾಪಮಾನದ ಏರುಪೇರಿನಿಂದಾಗಿ ಇಡೀ ಒಂದು ಪರಿಸರ ವ್ಯವಸ್ಥೆ ಹೆಚ್ಚು ಕಡಿಮೆ ಆಗುವಂತಹ ಒಂದು ನಿಟ್ಟಿನೊಳಗ, ಮತ್ತು ಅದರ ಮೂಲಕವಾಗಿ ಅನೇಕ ದುಷ್ಪರಿಣಾಮಗಳು, ಬೃಹದಾಕಾರವಾಗಿ ಬೆಳೆಯುವಂತಹ ಸಮಸ್ಯೆಗಳು ಕೂಡ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇಂಥ ವಾತಾವರಣದ ವಿಕೋಪಗಳೇನದವ ಅವು ಇನ್ನೂ ಹೆಚ್ಚಿಗೆ ಆಗುವಂತಹ ಸಂಭವ ಅದ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಆತ್ಮೀಯರೇ, ಹಂಗಂತೇಳಿ ನಾವು ಅದರ ಬಗ್ಗೆ ಆತಂಕ ಪಡುವುದು ಬೇಡ, ಅದರ ಬಗ್ಗೆ ಹೆದರಿಕೊಂಡು ಕೂಡುವಂಥದ್ದು ಆಗಬಾರದು. ಇದನ್ನೆಲ್ಲ ನಾವು ಧೈರ್ಯದಿಂದ ಎದುರಿಸ್ತೀವಿ ಅನ್ನೋದಕ್ಕೆ ತಂತ್ರಜ್ಞಾನ ನಮ್ಮ ಜೊತೆಗೆ ಇರ್ತದಲ್ಲ, ಅದರಿಂದ ಸಾಧ್ಯ ಅನ್ನುವಂತಹ ಒಂದು ವಿಶ್ವಾಸವನ್ನ ತಮ್ಮಲ್ಲಿ ತಾವು ಹೊಂದಿದರೆ ಖಂಡಿತವಾಗಿಯೂ ತಮಗೆ ಯಾವುದೇ ಆತಂಕ ಆಗಲಿ ಭಯ ಆಗಲಿ ಇರುವುದಿಲ್ಲ ಅಂತೇಳಿ ನಾನು ಅಗದಿ ಸ್ಪಷ್ಟವಾಗಿ ಹೇಳುವುದಕ್ಕೆ ಇಚ್ಛೆ ಪಡ್ತೀವಿ. ಈಗೇನು ತಂತ್ರಜ್ಞಾನದ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಸೂಕ್ಷ್ಮವಾಗಿ ಮತ್ತೆ ಅತ್ಯಂತ ನಿಖರವಾಗಿ ಆಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಇದ್ದಾವೆ. ಅದಕ್ಕೆ ನಾವು ವಿಜ್ಞಾನಿಗಳಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಹೇಳಿ ಅವರಿಗೆ ಕೃತಜ್ಞತೆಯನ್ನು ಸೂಚಿಸಿ ನಾವು ಈ ತಂತ್ರಜ್ಞಾನದ ಬಳಕೆಯ ಕಡೆ ಗಮನ ಹರಿಸುವುದು ಬಹಳ ಅವಶ್ಯ ಆಗಿದೆ. ಅದರಾಗೂ ಈ ಡಿಜಿಟಲ್ ಯುಗದೊಳಗೆ ತಂತ್ರಜ್ಞಾನ ಅನ್ನುವಂಥದ್ದು ಬಹಳ ಸರಳವಾಗಿ ನಮಗೆ ಸಿಗ್ತಾ ಇದೆ. ಮೊಬೈಲ್ ಮೂಲಕ ನಮ್ಮ ಕೈ ಬೆರಳುಗಳ ಹತ್ತಿರನೇ ನಾವು ಬೇಡಿದಂತಹ ಒಂದು ಸೌಲಭ್ಯ ಇವತ್ತು ಸಿಗುವಂತಹ ಸಾಧ್ಯತೆಗಳು ಸಾಕಷ್ಟು ಅದಾವ. ಅದನ್ನು ನಾವು ಉಪಯೋಗ ಮಾಡಿಕೊಳ್ಳುವುದರ ಕಡೆ ಎಚ್ಚರಿಕೆ ವಹಿಸಬೇಕು, ಜಾಗೃತಿ ವಹಿಸಬೇಕು, ಮತ್ತು ಅಷ್ಟೇ ಸಮರ್ಥವಾಗಿ ಅದನ್ನು ಬಳಸೋದ್ರ ಕಡೆ ಗಮನ ಹರಿಸಬೇಕಾಗಿದೆ. ಹೇಳ್ತಾರೆ ನೋಡ್ರಿ ಹಿರಿಯರು, ಎಣ್ಣೆ ಬಂದಾಗ ಕಣ್ಣು ಮುಚ್ಕೋಬಾರದು ಅಂತೇಳಿ. ಇವತ್ತೇ ಎಲ್ಲ ಸಿಗ್ತಾ ಇದೆ, ಅದನ್ನು ನಾವು ಯಾವ ರೀತಿ ಹ್ಯಾಂಗ್ ಬಳಸಬೇಕು ಅನ್ನೋದ್ರ ಕಡೆ ಸ್ವಲ್ಪ ಎಚ್ಚರಿಕೆಯಿಂದಿದ್ರೆ ಎಲ್ಲ ಸಾಧ್ಯ ಅದ. ಆತ್ಮೀಯರೇ, ಯುಗಾದಿಯಿಂದ ಹೊಸ ಸಂವತ್ಸರ ಶುರುವಾಗ್ಯದ. ಶುಭಕೃತ ನಾಮ ಸಂವತ್ಸರ. ಶುಭಕೃತ ನಾಮ ಅಂತಂದ್ರೆ ಶುಭವಾದದನ್ನ ಮಾಡುವಂಥದ್ದು, ಒಳ್ಳೆಯದನ್ನ ಮಾಡುವಂಥದ್ದು. ಇದರ ಅರ್ಥ ಹಂಗಾಗ್ತದೆ ಅಂತೇಳಿ ನಾವು ಭಾವಿಸ್ತೀವಿ. ಶುಭಕೃತ, ಒಳ್ಳೆಯ ಕೆಲಸವನ್ನೇ ಮಾಡೋಣ, ಒಳ್ಳೆಯ ಕಾರ್ಯವನ್ನೇ ಮಾಡೋಣ, ಮತ್ತು ಒಳ್ಳೆಯ ಫಲಗಳನ್ನು ಪಡೆಯೋಣ. ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯ ಫಲ ಸಿಕ್ಕೇ ಸಿಗ್ತದೆ. ಇಂಥ ಒಂದು ಸಂವತ್ಸರ ತಮ್ಮೆಲ್ಲರ ಬಾಳಿನೊಳಗೆ ಸಮೃದ್ಧಿ, ಸಂತೋಷ, ಆನಂದ, ಆರೋಗ್ಯ ತರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಯಾವಾಗ ಇದು ಸಾಧ್ಯದ ಅಂತಂದ್ರೆ ನಾವು ಸಂಪೂರ್ಣವಾಗಿ ಕಾಯಕದ ಕಡೆ ನಮ್ಮನ್ನು ನಾವು ಅರ್ಪಿಸಿಕೊಂಡ್ರೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮ ಕಾಯಕವನ್ನು ನಾವು ಮಾಡಿದರೆ ಅದು ಸಾಧ್ಯ ಅದ. ಅನ್ನದಾತರು ತಾವು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತೀರಿ, ಎಷ್ಟೇ ತೊಂದರೆ ಆದರೂ ಕೂಡ ನಗ್ನತ ಅದನ್ನ ಸಹಿಸುವತ್ತೀರಿ, ಎಷ್ಟೇ ನುಕ್ಸಾನ ಆದರೂ ಎಷ್ಟೇ ಹಾಳಾದರೂ ಸಹಿತ ಮತ್ತೆ ಮುಂದಿನ ಮಳೆ ಅದ ತಗೋ ಚಲೋ ಬರ್ತದ ಅನ್ನುವಂತಹ ಒಂದು ವಿಶ್ವಾಸದ ಜೊತೆಗೆ ಮತ್ತೆ ಎದ್ದು ನಿಲ್ತೀರಿ. ಇದು ಮೆಚ್ಚುವಂತಹ ಒಂದು ಗುಣ. ನಮ್ಮ ರೈತರಲ್ಲಿ ಏನು ಧೈರ್ಯ ಇದೆ ನಿಜವಾಗಿ ಮೆಚ್ಚುವಂತಹದ್ದು, ಅದಕ್ಕೆ ಯಾವತ್ತು ಧೈರ್ಯಸ್ಥರಾಗಿರ್ರಿ. ಯಾವತ್ತು ನಾನು ಮಾಡ್ತೀನಿ ಅನ್ನುವಂತಹ ಒಂದು ಛಲದ ಜೊತೆಗೆ ಮುಂದಡಿಯಿಡ್ರಿ, ಎಲ್ಲ ಸಾಧ್ಯ ಆಗೇ ಆಗ್ತದೆ. ಆತ್ಮೀಯರೇ, ನಾವು ನಮ್ಮ ಕಾರ್ಯಕ್ರಮದೊಳಗೆ ಮಳೆ ನಕ್ಷತ್ರಗಳ ಬಗ್ಗೆ ಆಯಾ ಸಂದರ್ಭದೊಳಗೆ ಹೇಳಿ ಹೇಳ್ತೀವಿ. ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮದೊಳಗೆ ಎಲ್ಲಾ ಮಳೆ ನಕ್ಷತ್ರಗಳ ಬಗ್ಗೆ ಇವತ್ತು ನಾವು ನೋಡೋಣ. ಅಂದ್ರೆ ಏನು 15 ಮಳೆಗಳದಾವ, ಆ 15 ಮಳೆಗಳ ಹೆಂಗದಾವ ಈ ವರ್ಷ ಅನ್ನೋದನ್ನ ನಾವು ನೋಡೋಣ. ಯಾವ ಮಳೆ ಅಲ್ಪದ, ಯಾವ ಮಳೆ ಹೆಚ್ಚದ, ಯಾವ ಮಳೆ ಮಧ್ಯಮದ, ಇವನ್ನ ನಾವು ಈ ಮೊದಲನೇ ಕಾರ್ಯಕ್ರಮದೊಳಗೆ ತಿಳ್ಕೊಳ್ಳೋಣ. ಇದರಿಂದ ನಿಮಗೆ ಇಡೀ ಒಂದು ಸೀಸನ್ದು ಹೆಂಗಿರಬಹುದು ಅನ್ನುವಂತಹ ಒಂದು ಐಡಿಯಾ ಬರ್ತದೆ. ವೈಜ್ಞಾನಿಕವಾಗಿ ನಾವು ಈ ವರ್ಷ ಹೆಂಗಿರಬಹುದು ಅನ್ನೋದನ್ನ ನೋಡೋದಕ್ಕೆ ಭಾರತೀಯ ಹವಾಮಾನ ಇಲಾಖೆಯವರು ಇನ್ನು ಕೆಲವೇ ದಿನಗಳಲ್ಲಿ ನಮಗೇನು ನೈಋತ್ಯ ಮುಂಗಾರಿನ ಬಗ್ಗೆ ಹೇಳವರಿದ್ದಾರ, ಅದರ ಘೋಷಣೆಗಾಗಿ ನಾವು ಕಾಯಬೇಕಾಗ್ತದೆ ಇನ್ನೂ ಸ್ವಲ್ಪ ದಿವಸ. ಬಹುತೇಕ ಏಪ್ರಿಲ್ ಕೊನೆ ವಾರದೊಳಗೆ ಈ ಒಂದು ಮಾಹಿತಿ ನಮಗೆ ಸಿಗಬಹುದು. ಅದಕ್ಕೆ ಅಲ್ಲಿ ತನಕ ನಾವು ಕಾಯೋಣ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ನಮ್ಮ ಎಲ್ಲಾ ಮಳೆ ನಕ್ಷತ್ರಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ತಮಗೆಲ್ಲ ಗೊತ್ತದ, ಮೊದಲೇ ನಕ್ಷತ್ರ ಅಶ್ವಿನಿ ನಕ್ಷತ್ರ ಏಪ್ರಿಲ್ 14 ಇದು ಶುರುವಾಗ್ತದೆ. ಏಪ್ರಿಲ್ 27 ತನಕ ಅಶ್ವಿನಿಯ ಅವಧಿ ಇರ್ತದೆ. ಈ ಸಲ ಅಶ್ವಿನಿ ಮಳೆ ಬಗ್ಗೆ ಹೇಳ್ತಾ ಇದ್ದಾರೆ, ಅಲ್ಪ ಮಳೆಯನ್ನ ಇದು ಸುರಿಸ್ತದ ಅಂತ ಹೇಳಿ. ಈ ಅವಧಿಯೊಳಗೆ ದಕ್ಷಿಣ ಮತ್ತು ಉತ್ತರ ಒಳನಾಡಿನೊಳಗೆ ಉಷ್ಣತೆ ಹೆಚ್ಚಿರ್ತದೆ. 1 ಮತ್ತು 4 ಚರಣಗಳಲ್ಲಿ ಭರ್ಜರಿ ಮಳೆ ನಿರೀಕ್ಷೆ ಮಾಡಬಹುದು. 2 ಮತ್ತು 3 ಚರಣಗಳಲ್ಲಿ ಹಗರದಿಂದ ಸಾಧಾರಣ ಮಳೆ ಸಂಭವ ಅದ ಅಂತೇಳಿ ಹೇಳ್ತಾ ಇದ್ದಾರೆ. ಏಪ್ರಿಲ್ 14, 15, 17, 18, 19, 20, 21, 22, 23, 24 ಈ ದಿನಗಳಂದು ಸಾಮಾನ್ಯ ಮಳೆ ಸಂಭವ ಅದ ಅಂತೇಳಿ ಅಶ್ವಿನಿ ಮಳೆ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನ ಭರಣಿ ಮಳೆ ಏಪ್ರಿಲ್ 27 ಪ್ರವೇಶ ಆಗ್ತದೆ. ಮೇ 11 ತನಕ ಭರಣಿ ಮಳೆಯ ಅವಧಿ ಇರ್ತದೆ. ಈ ಸಲ ಭರ್ಜರಿ ಮಳೆಯನ್ನ ಭರಣಿ ಸುರಿಸ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಬಹಳ ಆಶಾದಾಯಕವಾದಂತಹ ಒಂದು ವಿಚಾರ. ಉತ್ತಮ ಮಳೆ ಸಂಭವದ ಈ ಮಳೆಯ ಅವಧಿಯೊಳಗ ದಕ್ಷಿಣ ಒಳನಾಡಿನೊಳಗ ಗುಡುಗಿನಿಂದ ಕೂಡಿದಂತಹ ಮತ್ತು ಹಗುರದಿಂದ ಅಲ್ಲದೆ ಕೆಲವು ಕಡೆ ಜೋರು ಮಳೆ ನಿರೀಕ್ಷೆ ಮಾಡಬಹುದಾಗಿದೆ. ಮಧ್ಯ ಮತ್ತು ಉತ್ತರ ಕರ್ನಾಟಕದೊಳಗ ಬಿಸಿಲಿನ ತಾಪ ಹೆಚ್ಚುತ್ತದೆ. ಕೆಲವು ಕಡೆ ಅಲ್ಲಲ್ಲಿ ತುಂತುರು ಹನಿ ಸಂಭವದ. 1 ಮತ್ತು 2 ಚರಣಗಳಲ್ಲಿ ಜೋರು ಮಳೆ ಸಂಭವದ. 3 ಮತ್ತು 4 ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಸಾಮಾನ್ಯ ಮಳೆ ಸಂಭವ ಅದ ಅಂತೇಳಿ ತಿಳಿದು ಬರ್ತದ. ಏಪ್ರಿಲ್ 28, 29, ಮೇ 2, 4, 5, 7, 8, 10 ಈ ದಿನಗಳಂದು ಉತ್ತಮ ಮಳೆ ನಿರೀಕ್ಷೆ ಮಾಡಬಹುದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಭರಣಿ ಮಳೆ ಆದಮೇಲೆ ಕೃತಿಕಾ ಮಳೆ. ಕೃತಿಕಾ ಮಳೆ ಮೇ 11 ಪ್ರವೇಶ ಆಗ್ತದೆ. ಮೇ 25 ತನಕ ಕೃತಿಕಾ ಮಳೆಯ ಅವಧಿ ಇರ್ತದೆ. ಈ ಸಲ ಕೃತಿಕಾ ಮಳೆ ಕೂಡ ಭರ್ಜರಿ ವೃಷ್ಟಿಯನ್ನು ಸುರಿಸ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಅವಧಿಯೊಳಗೆ ಮುಂಗಾರು ಚುರುಕಾಗಿರುತ್ತದೆ. ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ ಮೋಡ ಕವಿದ ವಾತಾವರಣ ಹೆಚ್ಚಾಗಿದ್ದು ಕೆಲವು ಕಡೆ ಕುಂಭದ್ರೋಣ ಮಳೆಯ ಸಂಭವ ಅದ. ಬಯಲುಸೀಮೆಯೊಳಗೆ ಬಿಸಿಲಿನ ತಾಪ ಹೆಚ್ಚಾಗಿರುತ್ತದೆ. 1 ಮತ್ತು 4 ಚರಣಗಳಲ್ಲಿ ಕೆಲವು ಕಡೆ ಬಿಸಿಲಿನಿಂದ ಕೂಡಿದಂತಹ ಸುರಿಮಳೆ ಬರಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ದಿನಾಂಕ ಮೇ 12, 14, 15, 17, 19, 20, 22, 23 ಈ ದಿನಗಳಂದು ಉತ್ತಮ ಮಳೆಯನ್ನ ನಿರೀಕ್ಷೆ ಮಾಡಬಹುದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಕೃತಿಕಾ ಮಳೆ ಆದ್ಮೇಲೆ ರೋಹಿಣಿ ಮಳೆ. ರೋಹಿಣಿ ಮಳೆಯ ಪ್ರವೇಶ ಮೇ 25 ಆಗ್ತದ. ಜೂನ್ 8 ತನಕ ಇದರ ಅವಧಿ ಇರ್ತದೆ. ರೋಹಿಣಿ ಮಳೆ ಈ ಸಲ ಅಲ್ಪ ಮಳೆಯನ್ನು ಸುರಿಸ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿಯೊಳಗೆ ನೈಋತ್ಯ ಮುಂಗಾರು ಕರ್ನಾಟಕದ ಕರಾವಳಿಗೆ ವಿಳಂಬವಾಗಿ ಪ್ರವೇಶಿಸುವಂತಹ ಒಂದು ಸಾಧ್ಯತೆ ಅದ ಅಂತೇಳಿ ತಿಳಿದು ಬರುತ್ತದೆ. ಕರಾವಳಿಯ ಹಲವು ಕಡೆ ಸುರಿಮಳೆ ಬರಬಹುದು. 1 ಮತ್ತು 2 ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಉತ್ತಮ ಮಳೆ ಸಂಭವ ಅದ. 3 ಮತ್ತು 4 ಚರಣಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತದೆ. ದಿನಾಂಕ ಮೇ 26, 27, 28, 30 ಜೂನ್ 1, 3, 4, 5, 6 ಈ ದಿನಗಳಂದು ಉತ್ತಮ ಮಳೆಯನ್ನ ನಿರೀಕ್ಷೆ ಮಾಡಬಹುದಾಗಿದೆ. ರೋಹಿಣಿ ಆದಮೇಲೆ ಮುಖ್ಯವಾದಂತಹ ಮಳೆ ಮೃಗಶಿರ ಮಳೆ, ಮೃಗ ಮಳೆ. ಜೂನ್ 8 ಈ ಸಲ ಇದರ ಪ್ರವೇಶ ಆಗ್ತಾ ಇದೆ. ಜೂನ್ 22 ತನಕ ಮೃಗಶಿರ ಮಳೆಯ ಅವಧಿ ಇರುತ್ತದೆ. ಈ ಸಲ ಮೃಗಶಿರ ಮಳೆ ಸಾಮಾನ್ಯ ಮಳೆಯನ್ನ ಸುರಿಸ್ತದೆ. ಈ ಅವಧಿಯೊಳಗೆ ನೈಋತ್ಯ ಮುಂಗಾರು ದುರ್ಬಲವಾಗಿರುತ್ತದೆ. ಉತ್ತರ ಕರ್ನಾಟಕದ ಕೆಲವು ಕಡೆ ಜಡಿಮಳೆ ಸಂಭವ ಅದ. ತೀರ ಪ್ರದೇಶದೊಳಗೆ ಮೋಡ ಕವಿದ ವಾತಾವರಣ ಹೆಚ್ಚಾಗಿದ್ದು ಹಗುರದಿಂದ ಸಾಧಾರಣ ಮಳೆ ಸಂಭವ ಅದ ಅಂತೇಳಿ ತಿಳಿಸ್ತಾ ಇದ್ದಾರೆ. 1 ಮತ್ತು 2 ಚರಣಗಳಲ್ಲಿ ಸಾಧಾರಣ ಮಳೆ, 3 ಮತ್ತು 4 ಚರಣಗಳಲ್ಲಿ ಉತ್ತಮ ಮಳೆ ಅನ್ನುವಂತಹ ನಿರೀಕ್ಷೆ ಅದ. ದಿನಾಂಕ ಜೂನ್ 9, 10, 12, 14, 15, 16, 18, 19, 20 ಈ ದಿನಗಳಂದು ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಮೃಗಶಿರ ಆದ್ಮೇಲೆ ಆರಿದ್ರ ಮಳೆ. ಇದರ ಪ್ರವೇಶ ಜೂನ್ 22 ಆಗ್ತದೆ. ಇದರ ಅವಧಿ ಜುಲೈ 6ರ ತನಕ ಇರ್ತದೆ. ಆರಿದ್ರ ಮಳೆ ಈ ಸಲ ಮಧ್ಯಮ ಪ್ರಮಾಣದ ಮಳೆಯನ್ನ ಸುರಿಸ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಈ ವರ್ಷ ಈ ಮಳೆ ದಕ್ಷಿಣ ಕರ್ನಾಟಕದೊಳಗೆ ಗುಡುಗಿನಿಂದ ಕೂಡಿದಂತಹ ಮಧ್ಯಮ ಮಳೆಯನ್ನ ಸುರಿಸ್ತದ. ಈ ಮಳೆಯ ಅವಧಿಯೊಳಗೆ ಮಾನ್ಸೂನ್ ಮಾರುತಗಳು ದುರ್ಬಲವಾಗಿರ್ತವ. ದಕ್ಷಿಣ ಒಳನಾಡು, ಕರಾವಳಿ, ತೆಲಂಗಾಣಗಳಲ್ಲಿ ಹೆಚ್ಚಿನ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ದಿನಾಂಕ ಜೂನ್ 23, 25, 27, 28, 30, ಜುಲೈ 1, 2, 4 ಈ ದಿನಗಳಂದು ಉತ್ತಮ ಮಳೆಯ ಯೋಗ ಅದ ಅಂತೇಳಿ ತಿಳಿದು ಬರ್ತದೆ. ಆರಿದ್ರ ಆದ್ಮೇಲೆ ಪುನರ್ವಸು ಮಳೆ, ಪುನರ್ವಸು ಜುಲೈ 6ನೇ ತಾರೀಕು ಪ್ರವೇಶ ಆಗ್ತದೆ. ಜುಲೈ 20ರ ತನಕ ಇದರ ಅವಧಿ ಇರ್ತದೆ. ಈ ಸಲ ಪುನರ್ವಸು ಮಳೆ ಅಲ್ಪ ವೃಷ್ಟಿಯನ್ನ ಸುರಿಸ್ತದ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿಯೊಳಗೆ ಉತ್ತರ ಭಾರತದ ಹವಾಮಾನದೊಳಗೆ ಕೆಲವು ಮುಖ್ಯ ಬದಲಾವಣೆಗಳು ಕಂಡುಬರ್ತವೆ. ಈಶಾನ್ಯ ಭಾರತದೊಳಗೆ ಅತಿವೃಷ್ಟಿಯಿಂದ ನಷ್ಟ ಸಂಭವ ಆದ, ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ಚಳಿ ಹೆಚ್ಚಾಗ್ತದೆ. ಈ ಅವಧಿಯೊಳಗೆ ಮುಂಗಾರು ಸಾಧಾರಣಗತಿಯೊಳಗೆ ಚಟುವಟಿಕೆಯಿಂದ ಇರುತ್ತದೆ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಮೋಡಗಳಿಂದ ಕೂಡಿದಂತಹ ಅಲ್ಪ ಮಳೆ ಬರಬಹುದು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಚಂಡಮಾರುತದ ಲಕ್ಷಣಗಳು ಕಂಡುಬರುತ್ತವೆ. ದಿನಾಂಕ ಜುಲೈ 6, 7, 8, 10, 11, 13, 14, 16, 18, 19 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಪುನರ್ವಸು ಆದ್ಮೇಲೆ ಪುಷ್ಯ ಮಳೆಯ ಅವಧಿ, ಪುಷ್ಯ ಮಳೆ ಜುಲೈ 20ಕ್ಕೆ ಪ್ರವೇಶ ಆಗ್ತಾ ಇದೆ. ಇದರ ಅವಧಿ ಆಗಸ್ಟ್ 3ರ ತನಕ ಇರ್ತದೆ. ಈ ಸಲ ಪುಷ್ಯ ಮಳೆ ಮಧ್ಯಮ ವೃಷ್ಟಿಯನ್ನ ಸುರಿಸ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿಯೊಳಗೆ ಮುಂಗಾರು ಚುರುಕಾಗಿರ್ತದೆ. ಹಲವು ಕಡೆ ಕುಂಭದ್ರೋಣ ಮಳೆ ಸಂಭವದ. ಮಲೆನಾಡು, ಕರಾವಳಿ ಪ್ರದೇಶಗಳಲ್ಲಿ ಸುರಿಮಳೆ ಕಂಡುಬಂದ್ರ ಉತ್ತರ ಒಳನಾಡಿನೊಳಗೆ ಜಡಿಮಳೆ ನಿರೀಕ್ಷೆ ಮಾಡಬಹುದು. ಉತ್ತರ ಭಾರತದ ನದಿ ತೀರದೊಳಗೆ ಪ್ರವಾಹದ ಭೀತಿ ಕಂಡುಬರಬಹುದು. ಒಂದು ಎರಡನೇ ಚರಣಗಳಲ್ಲಿ ಕರ್ನಾಟಕದ ಕರಾವಳಿಯಲ್ಲಿ ಕೆಲವು ಕಡೆ ನಿರಂತರವಾಗಿ ಮಳೆಯಾಗುವಂತಹ ಸಂಭವ ಅದ. ದಿನಾಂಕ ಜುಲೈ 20, 22, 24, 25, 26, 29, 30, ಆಗಸ್ಟ್ 1, 2 ಈ ದಿನಗಳಂದು ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಪುಷ್ಯ ಮಳೆ ಆದ ನಂತರ ಬರುವಂತಹದ್ದು ಆಶ್ಲೇಷ ಮಳೆ. ಆಶ್ಲೇಷ ಆಗಸ್ಟ್ 3ನೇ ತಾರೀಕಿಗೆ ಪ್ರವೇಶ ಮಾಡಿ ಆಗಸ್ಟ್ 17ರ ತನಕ ಇರ್ತದೆ. ಈ ಸಲ ಆಶ್ಲೇಷ ಮಳೆ ಮಧ್ಯಮ ಪ್ರಮಾಣದ ವೃಷ್ಟಿಯನ್ನ ಸುರಿಸ್ತದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಕೆಲವು ಕಡೆ ಜಡಿಮಳೆಯಾಗುವಂತಹ ಸಂಭವ ಅದ. ಕರ್ನಾಟಕದೊಳಗೆ ಮುಂಗಾರು ಚುರುಕಾಗಿರುವಂತಹ ಕಂಡುಬಂದರೂ ಸಹಿತ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹೆಚ್ಚಾಗಿರುತ್ತದೆ. ಒಂದು ಮತ್ತು ನಾಲ್ಕನೇ ಚರಣಗಳಲ್ಲಿ ಸಾಧಾರಣ ವೃಷ್ಟಿಯ ಯೋಗ ಇದೆ. ಎರಡು ಮತ್ತು ಮೂರನೇ ಚರಣಗಳಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತದೆ. ಉತ್ತರ ಒಳನಾಡು ಮತ್ತು ಘಟ್ಟ ಪ್ರದೇಶಗಳಲ್ಲಿ ತೇವಾಂಶ ಹೆಚ್ಚಾಗ್ತದೆ. ದಿನಾಂಕ ಆಗಸ್ಟ್ 3, 4, 5, 7, 9, 11, 13, 16 ಈ ದಿನಗಳಂದು ಉತ್ತಮ ಮಳೆ ಆಗಬಹುದು. ಆಶ್ಲೇಷ ಆದ ನಂತರ ಮಘಾಮಳೆ, ಮಗಿಮಳೆ ಇದು ಆಗಸ್ಟ್ 17ನೇ ತಾರೀಕು ಪ್ರವೇಶ ಮಾಡ್ತಾ ಇದೆ. ಇದರ ಅವಧಿ ಆಗಸ್ಟ್ 30ರ ತನಕ ಇರ್ತದೆ. ಈ ಸಲ ಮಘಾಮಳೆ ತನ್ನ ಹೆಸರಿಗೆ ಸ್ವಲ್ಪ ವಿರುದ್ಧವಾಗಿ ನಡ್ಕೊಳ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಪವೃಷ್ಟಿಯನ್ನ ಸುರಿಸ್ತದ ಅನ್ನುವಂತಹ ಒಂದು ಸೂಚನೆ ಇಲ್ಲಿ ಅದ. ಈ ಅವಧಿಯೊಳಗೆ ಬಿಸಿಲಿನ ತಾಪ ಹೆಚ್ಚಾಗ್ತದೆ. ಕೆಲವು ಕಡೆ ತುಂತುರು ಹನಿ ಬರುವಂತಹ ಸಂಭವ ಅದ. ಒಂದು ಎರಡನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಉತ್ತಮ ವೃಷ್ಟಿಯೋಗದ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಗುಡುಗಿನಿಂದ ಕೂಡಿದ ಜೋರಾದ ಮಳೆ ದಕ್ಷಿಣ ಕರ್ನಾಟಕದೊಳಗೆ ಬರಬಹುದು. ದಿನಾಂಕ ಆಗಸ್ಟ್ 17, 18, 21, 22, 23, 25, 28, 29 ಈ ದಿನಗಳಂದು ಉತ್ತಮ ಮಳೆ ಬರಬಹುದು. ಮಘಾಮಳೆ ಆದ ನಂತರ ಹುಬ್ಬಿ ಮಳೆ ಅಥವಾ ಪೂರ್ವಮಳೆ. ಪೂರ್ವಮಳೆ ಆಗಸ್ಟ್ 30ಕ್ಕೆ ಪ್ರವೇಶ ಮಾಡಿ ಸೆಪ್ಟೆಂಬರ್ 13ರ ತನಕ ಇರುತ್ತದೆ. ಈ ಅವಧಿಯೊಳಗೆ ಜೋರು ಮಳೆ ಹೆಚ್ಚಾಗುವಂತಹ ಸಂದರ್ಭ ಇದ್ರೂ ಕೂಡ ಮಧ್ಯ ಕರ್ನಾಟಕದೊಳಗೆ ಹಗುರದಿಂದ ಸಾಧಾರಣ ಮಳೆ ಸಂಭವ ಅದ. ಭಾರತದ ಅನೇಕ ಕಡೆಗಳಲ್ಲಿ ಸುರಿಮಳೆ ಬರಬಹುದು. ಕೆಲವು ಕಡೆ ಪ್ರವಾಹ ಭೀತಿ ಸಹಿತ ತಲೆದೋರಬಹುದು. ಮಲೆನಾಡು ಮತ್ತು ಉತ್ತರ ಕರ್ನಾಟಕದೊಳಗೆ ಜಡಿಮಳೆಯ ಸಾಧ್ಯತೆ ಅದ. ಬಯಲುಸೀಮೆಯೊಳಗೆ ಎರಡು ಮತ್ತು ಮೂರನೇ ಚರಣಗಳಲ್ಲಿ ಉತ್ತಮ ಮಳೆ ಬರಬಹುದು. ದಿನಾಂಕ ಸೆಪ್ಟೆಂಬರ್ 1, 2, 4, 6, 7, 8, 10, 11 ಈ ದಿನಗಳಂದು ಉತ್ತಮ ಮಳೆ ನಿರೀಕ್ಷೆ ಮಾಡಬಹುದು. ಪೂರ್ವ ಅಥವಾ ಹುಬ್ಬಿ ಮಳೆ ಆದಮೇಲೆ ಉತ್ತರಿ ಮಳೆ ಅಥವಾ ಉತ್ತರ ಮಳೆ. ಸೆಪ್ಟೆಂಬರ್ 13ಕ್ಕ ಇದರ ಪ್ರವೇಶ ಆಗ್ತಾ ಇದೆ. ಸೆಪ್ಟೆಂಬರ್ 27ರ ತನಕ ಇದರ ಅವಧಿ ಇರ್ತದೆ. ಈ ಸಲ ಉತ್ತರಿ ಮಳೆ ಅಲ್ಪ ಮಳೆಯನ್ನ ಸುರಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೂ ಕೂಡ ಕೆಲವು ಕಡೆ ವಿಶೇಷವಾಗಿ ಸುರಿದು ಕೆರೆ ಕಟ್ಟೆ ತುಂಬುತ್ತವ. ಈ ಅವಧಿಯೊಳಗೆ ಈಶಾನ್ಯ ಭಾರತದ ಕೆಲವು ಕಡೆ ವಾಯುಭಾರ ಕುಸಿತ ಉಂಟಾಗಿ ಪ್ರವಾಹ ಏರ್ಪಡುವಂತಹ ಸಾಧ್ಯತೆಗಳು ಅದಾವ. ಇದರಿಂದಾಗಿ ಸಾಕಷ್ಟು ನಷ್ಟ ಆಗಬಹುದು ಅನ್ನುವಂತಹ ಸೂಚನೆ ಅದ. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಕರ್ನಾಟಕದ ಕೆಲವು ಕಡೆ ಜೋರು ಮಳೆ ಬರಬಹುದು. ದಕ್ಷಿಣ ಮತ್ತು ಆಗ್ನೇಯ ಭಾರತದೊಳಗೆ ಒಂದು ಮತ್ತು ಎರಡನೇ ಚರಣಗಳಲ್ಲಿ ಜಡಿಮಳೆ ಸಂಭವ ಅದ. ದಿನಾಂಕ ಸೆಪ್ಟೆಂಬರ್ 14, 15, 17, 19, 20, 21, 22, 24, 25 ಈ ದಿನಗಳಂದು ಉತ್ತಮ ಮಳೆ ಬರಬಹುದು. ಉತ್ತರಿ ಮಳೆ ಆದಮೇಲೆ ಹಸ್ತಾ ಮಳೆಯ ಪ್ರವೇಶ ಸೆಪ್ಟೆಂಬರ್ 27ಕ್ಕ ಆಗ್ತದ. ಅಕ್ಟೋಬರ್ 10ರ ತನಕ ಹಸ್ತಾ ಮಳೆ ಇರ್ತದ. ಈ ವರ್ಷ ಹಸ್ತಾ ಮಳೆ ಮಧ್ಯಮ ವೃಷ್ಟಿಯನ್ನ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಮಳೆಯ ಅವಧಿಯ ವೇಳೆಗೆ ಮಾನ್ಸೂನ್ ಮಾರುತಗಳು ದುರ್ಬಲವಾಗಿರ್ತವ. ಆಗ್ನೇಯ ಭಾರತದ ಕೆಲವು ಕಡೆ ವಾಯುಭಾರ ಕುಸಿತದಿಂದ ಹೆಚ್ಚು ಮಳೆ ಬರಬಹುದು. ಮಲೆನಾಡು ಬಯಲು ಸೀಮೆಗಳಲ್ಲಿ ಚಳಿಯ ವಾತಾವರಣ ಕಂಡುಬರಬಹುದು. ದಕ್ಷಿಣದ ಕೆಲವು ಕಡೆ ಹಗುರದಿಂದ ಸಾಧಾರಣ ಮಳೆ ಸಂಭವ ಅದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಿನಾಂಕ ಸೆಪ್ಟೆಂಬರ್ 27, 28, 30, ಅಕ್ಟೋಬರ್ 1, 2, 4, 5, 6, 8, 9 ಈ ದಿನಗಳಂದು ಒಳ್ಳೆಯ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಹಸ್ತ ಆದಮೇಲೆ ಚಿತ್ತ ಮಳೆ, ಚಿತ್ತಿ ಮಳೆಯ ಚಿತ್ತ ಎತ್ತ ಅನ್ನುವಂಥ ವಿಚಾರ ಬಂದಾಗ ಈ ಸಲ ಚಿತ್ತಿ ಮಳೆ ಬೇಜಾರು ಮಾಡ್ತಾ ಇದೆ, ಅತ್ಯಲ್ಪ ಅನ್ನುವಂಥ ಮಳೆಯನ್ನು ಸುರಿಸ್ತಾ ಇದೆ ಅಂತೇಳಿ ಸೂಚನೆ ಕೊಡ್ತಾ ಇದ್ದಾರೆ. ಅಕ್ಟೋಬರ್ 10ಕ್ಕ ಚಿತ್ತಿ ಮಳೆಯ ಪ್ರವೇಶ ಆಗಿ ಅಕ್ಟೋಬರ್ 24ರ ತನಕ ಇದರ ಅವಧಿ ಇರ್ತದ. ಈ ಮಳೆಯ ವೇಳೆಗೆ ಮೋಡಗಳು ಕಡಿಮೆಯಾಗಿರ್ತವ. ವಾಯವ್ಯ ಭಾರತದ ಕೆಲವು ಕಡೆ ಜಡಿಮಳೆ ಸಂಭವ ಅದ ಅನ್ನುವಂಥ ಮಾತು ಕೂಡ ಅದ. ಉತ್ತರ ಕರ್ನಾಟಕದ ಕೆಲವು ಕಡೆ ಸಾಧಾರಣ ಮಳೆ ಬರಬಹುದು. ಎರಡು ಮತ್ತು ಮೂರನೇ ಚರಣಗಳಲ್ಲಿ ಈಶಾನ್ಯ ಕರ್ನಾಟಕದೊಳಗೆ ಸಾಮಾನ್ಯ ಮಳೆಯ ಸೂಚನೆ ಅದ. ಕರ್ನಾಟಕದ ಕೆಲವು ಕಡೆ ಮಂಜು ಕವಿದ ವಾತಾವರಣ ಇರ್ತದ. ದಿನಾಂಕ ಅಕ್ಟೋಬರ್ 12, 14, 15, 16, 18, 19, 20, 21, 23 ಈ ದಿನಗಳಂದು ಒಳ್ಳೆಯ ಮಳೆಯನ್ನು ನಿರೀಕ್ಷೆ ಮಾಡಬಹುದು. ಇದು ಚಿತ್ತಾಮಳೆ ಆಯಿತು. ಇನ್ನ ಕೊನೆಯ ಮಳೆ ಸ್ವಾತಿ ಮಳೆ. ಸ್ವಾತಿ ಮಳೆಯ ಪ್ರವೇಶ ಅಕ್ಟೋಬರ್ 24ಕ್ಕ ಆಗ್ತದೆ. ನವೆಂಬರ್ 6ರ ತನಕ ಸ್ವಾತಿ ಮಳೆ ಅವಧಿ ಇರ್ತದೆ. ಸ್ವಾತಿ ಮಳೆ ಕೂಡ ಆಶಾದಾಯಕ ಇಲ್ಲ, ಅಲ್ಪ ಮಳೆ ಸುರಿಸ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಮಳೆಯ ವೇಳೆ ಒಳಗೆ ಚಂಡಮಾರುತದ ಸೂಚನೆಯಾದ. ಪಶ್ಚಿಮ ಕರಾವಳಿಯೊಳಗೆ ಮಳೆಯ ಪ್ರಮಾಣದೊಳಗೆ ಇಳಿಕೆ ಆಗುವಂತಹ ಸಂಭವ ಅದ. ಉತ್ತರ ಕರ್ನಾಟಕ ಮತ್ತು ಪೂರ್ವ ಕರಾವಳಿಯೊಳಗೆ ಮೋಡ ಕವಿದ ವಾತಾವರಣ ಹೆಚ್ಚಾಗಿದ್ದರೆ ಮಧ್ಯ ಭಾರತದ ಕೆಲವು ಕಡೆ ಜಡಿ ಮಳೆ ಚಳಿಯ ವಾತಾವರಣ ಅದ ಅಂಥೇಳಿ ತಿಳಿಸ್ತಾ ಇದ್ದಾರೆ. ವಿದೇಶಗಳಲ್ಲಿ ಅನೇಕ ಕಡೆಗಳಲ್ಲಿ ಭರ್ಜರಿ ಮಳೆ ಬಂದು ಅದರಿಂದ ನಷ್ಟ ಸಂಭವಿಸ್ತದ ಅಂಥೇಳಿ ಸೂಚನೆ ನೀಡುತ್ತಾ ಇದ್ದಾರೆ. ದಿನಾಂಕ ಅಕ್ಟೋಬರ್ 25, 26, 28, 30 ನವೆಂಬರ್ 1, 3, 5 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಅಂಥೇಳಿ ತಿಳಿಸ್ತಾ ಇದ್ದಾರೆ. ಆತ್ಮೀಯರೇ, ಇಲ್ಲಿ ತನಕ ನಾವು ಈ ವರ್ಷ ಯಾವ ರೀತಿ ಹಂಗಾಮು ಇರಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಯಾವ್ಯಾವ ಮಳೆಗಳು ನಮಗೆ ಫಲಪ್ರದ ಅದಾವ, ಯಾವ್ಯಾವ ಮಳೆಗಳು ಅಲ್ಪ ಮಳೆಯನ್ನು ಸುರಿಸ್ತಾವ ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ತಾವು ನೋಡಿದ್ರಿ. ಇವು ನಾವು ಸಾಮಾನ್ಯವಾಗಿ ಒಂದು ವರ್ಷದೊಳಗೆ ನೋಡುವಂತಹ 15 ಮಳೆ ನಕ್ಷತ್ರಗಳು. ಇನ್ನು ನಮ್ಮ ರೈತ ಮಿತ್ರರು ಬಿಎನ್ ಸೋಲಾಪುರಿ ಅವರು ಕೇಳ್ತಾ ಇದ್ರು, ಎಲ್ಲಾ ಮಳೆ ನಕ್ಷತ್ರಗಳ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಅಂಥೇಳಿ. ನಾವು ಸಾಮಾನ್ಯವಾಗಿ 15 ಮಳೆ ನಕ್ಷತ್ರಗಳನ್ನು ಮಾತ್ರ ನೋಡ್ತಾ ಇರ್ತೀವಿ, ಅವುಗಳ ಬಗ್ಗೆ ಮಾತ್ರ ತಮಗೆ ತಿಳಿಸ್ತಾ ಇರ್ತೀವಿ. ಮತ್ತೆ ನಮ್ಮ ಹಿರಿಯರು ಕೂಡ ಈ 15 ನಕ್ಷತ್ರಗಳನ್ನು ಮಾತ್ರ ಗಮನಿಸ್ತಾ ಇದ್ರು. ಉಳಿದಂತೆ ಇನ್ನೂ ಅನೇಕ ಮಳೆ ನಕ್ಷತ್ರಗಳದಾವ, ಅವುಗಳ ಮಹತ್ವ ಅಷ್ಟಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಬಹುಶಃ ಅವುಗಳನ್ನ ಇಲ್ಲಿ ತನಕ ಗಮನ ಹರಿಸಿಲ್ಲ ಅಂತ ಹೇಳಿ ಅನಿಸ್ತದೆ. ಆದರೂ ಅವು ಯಾವ ನಕ್ಷತ್ರಗಳದಾವ ಅನ್ನೋದನ್ನ ನಾನು ಹೇಳ್ತೀನಿ. ಜನವರಿ 11ನೇ ತಾರೀಕು ಉತ್ತರ ಆಷಾಢ ಮಳೆ ನಕ್ಷತ್ರ ಇರ್ತದ. ಆಮೇಲೆ ಫೆಬ್ರವರಿ 6ನೇ ತಾರೀಕು ಧನಿಷ್ಠ ಮಳೆ ಇರ್ತದ. ಮಾರ್ಚ್ 18 ಉತ್ತರ ಭಾದ್ರಪದ ಮಳೆ ಇರ್ತದ. ಈಗಾಗಲೇ ಹೇಳದಂಗ ಏಪ್ರಿಲ್ 14ರಿಂದ ಅಶ್ವಿನಿ ಮಳೆ ಶುರುವಾಗಿ ಸ್ವಾತಿ ಮಳೆ ನವೆಂಬರ್ 6ರ ತನಕನೂ ಇರ್ತದ. ಈ 15 ನಕ್ಷತ್ರಗಳನ್ನಲ್ಲದೆ ಮೊದಲಿನ ಕೆಲವು ನಕ್ಷತ್ರಗಳನ್ನು ನೋಡಿದೀವಿ. ಸ್ವಾತಿ ಆದ ನಂತರ ನವೆಂಬರ್ 6ಕ್ಕ ವಿಶಾಖ ಮಳೆ ಪ್ರವೇಶ ಆಗ್ತದೆ. ಡಿಸೆಂಬರ್ 3ಕ್ಕ ಜ್ಯೇಷ್ಠ ಮಳೆ ಪ್ರವೇಶ. ಡಿಸೆಂಬರ್ 29ಕ್ಕ ಪೂರ್ವಾಷಾಢ ಮಳೆ ಇರ್ತದೆ. ಇವು ಎಲ್ಲ ಸಂಪೂರ್ಣವಾಗಿ ಮಳೆಯ ನಕ್ಷತ್ರಗಳು. ಅದು ಬಹುಶಃ ನಮ್ಮ ಏನು ಸೋಲಾಪುರಿಯವರು ಈ ಮಾಹಿತಿ ಕೇಳಿದ್ರು, ಅವರಿಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಸಿಕ್ಕದ ಅಂತ ಹೇಳಿ ನಾವು ಭಾವಿಸ್ತೀವಿ. ರೈತ ಬಾಂಧವರೇ, ನಿಮಗೂ ಕೂಡ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯ ಇರಬಹುದು, ತಾವು ನಮಗೆ ಕೇಳಬಹುದು, ಕೇಳಿ ಅದರ ಪರಿಹಾರವನ್ನ ನಮ್ಮ ಕಾರ್ಯಕ್ರಮದೊಳಗೆ ತಾವು ಪಡ್ಕೊಳ್ಬಹುದು. ಯಾಕಂತಂದ್ರೆ ಈ ಮೇಘ ಸಂದೇಶ ಕಾರ್ಯಕ್ರಮ ಏನದಲ್ಲ, ಇದನ್ನ ನಾವು ಹೇಳಿವಿ ತಮಗೆ, ನಮ್ಮ ಧ್ಯೇಯೋದ್ದೇಶಗಳ ಬಗ್ಗೆ ಹೇಳಿವಿ, ತಮಗೂ ಕೂಡ ಗೊತ್ತದ ಏನಂತಂದ್ರೆ ವಾತಾವರಣದ ಬಗ್ಗೆ ನಮ್ಮ ರೈತರು ಸಂಪೂರ್ಣವಾಗಿ ಸಾಕ್ಷರರಾಗಿರಬೇಕು, ಸಂಪೂರ್ಣವಾಗಿ ತಿಳುವಳಿಕೆಯನ್ನು ಹೊಂದಿರಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ನಾವು ಇದನ್ನ ಶುರು ಮಾಡಿದ್ವಿ. ಅದೇ ರೀತಿಯಾಗಿ ತಮಗೆ ಏನಾದರೂ ಕಷ್ಟ ಅನಿಸಿದ್ರೆ ತಾವು ನಮಗೆ ಹೇಳಬಹುದು, ನಾವು ತಜ್ಞರನ್ನ ಕೇಳಿ ತಮಗೆ ಉತ್ತರಗಳನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದೊಳಗೆ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅದಕ್ಕಾಗಿ ತಾವು ನಮ್ಮ ಮೊಬೈಲ್ ನಂಬರ್ ನ ಬರ್ಕೊಳ್ಬಹುದು, 9448300070. ಈ ನಂಬರ್ಗೆ ತಾವು ವಾಟ್ಸ್ಆಪ್ ಮೂಲಕ ಸಂದೇಶವನ್ನು ಕಳಿಸಿ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ವಾತಾವರಣಕ್ಕೆ ಸಂಬಂಧಪಟ್ಟಂತಹದ್ದು ಮಾತ್ರ ಪ್ರಶ್ನೆಗಳು ಇರಲಿ, ಉಳಿದಂತಹ ವಿಚಾರಗಳ ಬಗ್ಗೆ ನಾವು ಇದರೊಳಗೆ ಪ್ರತಿಕ್ರಿಯೆ ಕೊಡಂಗಿಲ್ಲ ಅನ್ನೋದು ಗಮನದೊಳಗೆ ಇರಲಿ. ಆತ್ಮೀಯರೇ, ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಬುಧವಾರ ಏಪ್ರಿಲ್ 6ರಿಂದ ಬರುವ ಮಂಗಳವಾರ ಏಪ್ರಿಲ್ 12ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದು, ಬಿಸಿಲಿನ ಜೊತೆಗೆ ಮೋಡಗಳು ಕಾಣಿಸಿಕೊಳ್ಳಬಹುದು, ಕೆಲವೊಂದು ಸಂದರ್ಭದೊಳಗೆ ಮೋಡ ಮುಸುಕಿದ ವಾತಾವರಣ ಕೂಡ ಇರಬಹುದಾಗಿದೆ. ಆದರೆ ಮಳೆಯ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಆದರೂ ಕೂಡ ಬೇಸಿಗೆ ಕಾಲ ಇರುವುದರಿಂದ ನಾವು ಈ ವಿಷಯದೊಳಗೆ ಜಾಗೃತಿ ಇರಬೇಕಾಗ್ತದೆ. ವಾತಾವರಣದ ಉಷ್ಣತೆ ಏರುಪೇರಿನಿಂದಾಗಿ ಎಲ್ಲೋ ಕೆಲವು ಕಡೆ ಮಧ್ಯಾಹ್ನದ ನಂತರ ಹಗುರವಾಗಿ ಮಳೆ ಆದರೂ ಆಗಬಹುದು. ಅಂತಹ ಒಂದು ವಾತಾವರಣ ನಿರ್ಮಾಣ ಆಯಿತು ಅಂತಂದ್ರೆ ತಾವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗ್ತದೆ. ಆದರೂ ಕೂಡ ಇಂತಹ ಮಳೆಗಳಿಗೆ ನಾವು ಆತಂಕ ಪಡುವಂತಹ ಅಗತ್ಯ ಇಲ್ಲ. ತಾವೇನಾದರೂ ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ರಿ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಗರಿಷ್ಠ ತಾಪಮಾನ 40-41 ಡಿಗ್ರಿ ಸೆಲ್ಸಿಯಸ್ ತನಕನು ಇರುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳ್ತಾ ಇದ್ದಾರೆ. ಕನಿಷ್ಠ ತಾಪಮಾನದೊಳಗೆ ಸ್ವಲ್ಪ ಏರಿಕೆಯನ್ನು ನಾವು ಕಾಣಬಹುದು. 27-28 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇರಬಹುದಾಗಿದೆ. ಕೆಲವೊಂದು ಕಡೆ 30-31 ಡಿಗ್ರಿ ಸೆಲ್ಸಿಯಸ್ ತನಕನು ಹೋಗಬಹುದು ಒಂದೆರಡು ಜಾಗಗಳಲ್ಲಿ ಅನ್ನುವಂತಹ ಸೂಚನೆ ಕೂಡ ಅದ. ಆತ್ಮೀಯರೇ, ಈ ವಾತಾವರಣದೊಳಗೆ ಹೆಚ್ಚು ಕಡಿಮೆ ಆಗಬಹುದು, ಅದು ವಿಶೇಷವಾಗಿ ಬೇಸಿಗೆ ದಿನಗಳಲ್ಲಿ ಸಾಮಾನ್ಯವಾದಂತಹದ್ದು. ಅದನ್ನು ತಾವು ನೋಡ್ತಾ ಇದ್ದೀರಿ ಕೂಡ, ಕಳೆದ 2-3 ದಿನಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾದಂತಹ ವರದಿಗಳು ಕೂಡ ಬಂದವ. ಇದಕ್ಕೆ ಆತಂಕ ವ್ಯಕ್ತಪಡಿಸಿ ಅನೇಕರು ತಾವು ನಮಗೆ ಕರೆ ಕೂಡ ಮಾಡಿದ್ರಿ. ಇಂಥ ಏರುಪೇರುಗಳಿಗೆ ನಾವು ಸಿದ್ದರಾಗಿ ಇರಬೇಕಾಗ್ತದೆ. ಒಂದು ವೇಳೆ ಇಂತಹ ಸನ್ನಿವೇಶಗಳು ನಿರ್ಮಾಣ ಆದವು ಅಂತಂದ್ರೆ ಅದರ ಕಡೆ ಜಾಗೃತಿಯನ್ನು ವಹಿಸಬೇಕು. ಬದಲಾವಣೆಗಳ ಬಗ್ಗೆ ಅಂದ್ರೆ ಮುಖ್ಯವಾದಂತಹ ಬದಲಾವಣೆಗಳ ಬಗ್ಗೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಅಲ್ಲದೆ ಮುಖ್ಯವಾಗಿ ನ್ಯೂಸ್ ಆನ್ ಏರ್ ಆಪ್ ಅನ್ನು ಇನ್ನೂ ಯಾರು ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅದನ್ನ ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಂಡು ಬಳಸುವುದರ ಕಡೆ ಆದ್ಯ ಗಮನ ಕೊಡಬೇಕು. ಇದರ ಜೊತೆಗೆ ಇನ್ನೂ ಅನೇಕ ಆಪ್ಗಳು ಬರ್ತಾ ಇದ್ದಾವ. ಯಾವುದು ನಮಗೆ ಬೇಕಾಗಿದೆ, ಯಾವುದು ನಮಗೆ ಸೂಕ್ತ ಅನಿಸ್ತದ, ಅದನ್ನ ತಾವು ತಮ್ಮ ಮೊಬೈಲ್ನೊಳಗೆ ಹಾಕೊಂಡು ಉಪಯೋಗ ಮಾಡಿದ್ರಿ ಅಂತಂದ್ರೆ ನಿಮಗೆ ಬಹಳ ಅನುಕೂಲ ಆಗ್ತದೆ. ಇಷ್ಟು ಮಾಹಿತಿ ವಿಚಾರಗಳ ಜೊತೆಗೆ ಈ ವರ್ಷದ ಮೊದಲ ಮೇಘ ಸಂದೇಶ ಸಂಚಿಕೆಯನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ 548ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಕೇಳಿ ಸಿದ್ದರಾಮ್ ವಾಗ್ಮೋರೆ ಮತ್ತು ಸಂಗಡಿಗರಿಂದ ಗೊಂದಳಿಗರ ಹಾಡುಗಳನ್ನು. ಮೈಲ್ಗಿ ಹೋಗಲವ್ವ ತಂಗಿ ಎಷ್ಟು ತೊಳೆಯಲವ್ವ ಎಂಬ ಕಾಕರ್ಸಿ ದೇವ ತೊಳಿದರೆ ಎಂಬ ಕಾಕರ್ಸಿ ದೇವ ತೊಳಿದರೆ ವಾಸನ ಹೋಗಲವ್ವ ತಂಗಿ ಎಷ್ಟು ತೊಳೆಯಲವ್ವ ಮನಸ್ಸಿನ ಮೈಲ್ಗಿ ಹೋಗಲವ್ವ ತಂಗಿ ಎಷ್ಟು ತೊಳೆಯಲವ್ವ ಮನಸ್ಸಿನ ಮೈಲ್ಗಿ ಹೋಗಲವ್ವ ಹೋಗಲವ್ವ ತಂಗಿ ಎಷ್ಟು ತೊಳೆಯಲವ್ವ ಹ್ಯಾಂಗ ಮಾಡಲವ್ವ ತಂಗಿ ಹ್ಯಾಂಗ ಮಾಡಲವ್ವ ಪಂಚಭೂತ ನಮ್ಮ ದೇಹ ಹ್ಯಾಂಗ ಮಾಡಲವ್ವ ತಂಗಿ ಹ್ಯಾಂಗ ಮಾಡಲವ್ವ ಪಂಚಭೂತ ನಮ್ಮ ದೇಹ ಹೋಗಲವ್ವಾ ಚರಕೆ ವಯ್ಯರವ್ವ ಶೀಲವಂತರವ್ವ ಸೀತನ ಚರಗಿ ವಯ್ಯರವ್ವ ಶೀಲವಂತರವ್ವ ದೀನ ಮನುಜನ ಸಂಘ ಮಾಡಿದರೆ ಮನುಜನ ಸಂಘ ಮಾಡಿದರೆ ಜ್ಞಾನ ಬರಲಿಲ್ಲವ್ವ ತಂಗಿ ಯಶ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಚಿತ್ತ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಎಷ್ಟ ತೊಳೆಯಲವ್ವ ಮನಸ್ಸಿನ ಮೈಲಿಗೆ ಹೋಗಲವ್ವ ತಂಗಿ ಎಷ್ಟ ತೊಳೆಯಲವ್ವ ಜೈ ಜೈ ರಾಮ ಈಗ ಇದೇ ಕಲಾವಿದರಿಂದ ಇನ್ನೊಂದು ಗೊಂದಿಗಳಿಗರ ಹಾಡನ್ನ ಕೇಳಿ ಮನುಜ ತನ ಮನ ಧನ ಮಾಡ ನಿವತಿ ಮನುಜ ತನ ಮನ ಧನ ಮಾಡ ನಿವತಿ ಮನುಜ ತನ ಮನ ಧನ ಮಾಡ ನಿವತಿ ಮನುಜ ತನ ಮನ ಧನ ಮಾಡ ನಿವತಿ ಹಿಂಗ ಇರುವ ಮನ ಧನ ಮಾಡ ನಿವದಿ ಮನುಜ ತನ ಮನ ಧನ ಮಾಡ ನಿವದಿ ಯೋಗಿ ಗಿಯ ಕೋಹಂಕಾರ ಯೋಗಿ ಗಿಯ ಕೋಹಂಕಾರ ಯೋಗಿ ಗಿಯ ಕೋಹಂಕಾರ ಯೋಗಿ ಗಿಯ ಕೋಹಂಕಾರ ನಡಿಬೇಕು ಭೋಳ ಶಂಕರ ಜಾಸ್ತಿ ಮಾಡಿದಾರಿಂದ ಬಿದ್ದೋಷದೆ ಮಾಡಿಕೊಂಡೆ ಕೂದೆ ಮನುಜ ತನ ಮನ ಧನ ಮಾಡ ನಿವದೆ ಮನುಜ ತನ ಮನ ಧನ ಮಾಡ ನಿವದೆ ಮನುಜ ತನ ಮನ ಧನ ಮಾಡ ನಿವದೆ ಮನುಜ ತನ ಮನ ಧನ ಮಾಡ ನಿವದೆ ಮನದನ ಮಾಡ ನಿವದಿ ಮಾಡಂಬದ ಬಿಲ್ಲೋ ಆಚಾರ ಮಾಡಂಬದ ಬಿಲ್ಲೋ ಆಚಾರ ಬಿಡೋ ನಂಬದ ಬಿಲ್ಲೋ ಸಂಸಾರ ಬಿಡೋ ನಂಬದ ಬಿಲ್ಲೋ ಸಂಸಾರ ರೀತಿ ಮಾರ್ಗ ಅವ ಮೋರ್ ಹಾದಿ ಮನುಜ ತನ ಮನ ಧನ ಮಾಡ ನಿವದಿ ಮನುಜ ತನ ಮನ ಧನ ಮಾಡ ನಿವ